ಕಾಲೇಜಿನ ಏಜೆಂಟ್ ಆಗಿ ಸೇವೆ ಸಲ್ಲಿಸಿದ್ದ ವಕೀಲ ಸುಧೀರ್ ಕುಮಾರ್ ಮುರೊಳ್ಳಿ ಈ ಸಂಬಂಧ ದೂರು ದಾಖಲಿಸಿದ್ದಾರೆ. ಎಣಿಕೆ ಪ್ರಕ್ರಿಯೆಯಲ್ಲಿ ಮತಪತ್ರಗಳನ್ನು ತಿರುಚಲಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಬಿಜೆಪಿ ಶಾಸಕ ಜೀವರಾಜ್, ಸೋಲಿನ ಬಳಿಕ ಮತ ತಿರುಚುವಿಕೆ ಆರೋಪ ಮಾಡುವುದು ಸರಿಯಲ್ಲ ಎಂದು ತಿಳಿಸಿದ್ದಾರೆ. ವಿಜಯಪುರ ನಗರದಲ್ಲಿ ಇಂದು ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ದಿ ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಮರ್ಥ್ ಮಲ್ಲಿಕಾರ್ಜುನ್ಗೆ ಗೆಲುವು, ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಗೆ ಜಯ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿನ ಹಿನ್ನೆಲೆ ಮತದಾರರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧನ್ಯವಾದ. ರಾಜ್ಯದಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಮತ್ತಷ್ಟು ಮೇಲ್ದರ್ಜೆಗೇರಿಸಲು ಕ್ರಮ, ಸಚಿವ ಡಾ ಎಂಸಿ ಸುಧಾಕರ್. ಬೆಳಗಾವಿಯಲ್ಲಿ ಸುಸಜ್ಜಿತ ಬಸ್ ಡಿಪೋ ಲೋಕಾರ್ಪಣೆಗೊಳಿಸಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಕರ್ನಾಟಕ ಮಾಹಿತಿ ಆಯೋಗದ ಮುಖ್ಯ ಮಾಹಿತಿ ಆಯುಕ್ತರಾಗಿ ಜಿ ಸತ್ಯವತಿ ಪ್ರಮಾಣವಚನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹೆರ್ಟ್ಸ್. ಈಗ ಸಮಯ 6:50:23. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಕೃಷಿತೋ ನಾಸ್ತಿ ದುರ್ಭಿಕ್ಷಾ. ನಮ್ಮೆಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಆಮ್ಲೀಯತೆ ಸಮಸ್ಯೆ ಮತ್ತು ಸುಣ್ಣ ಬಳಕೆ ಕುರಿತು ಡಾಕ್ಟರ್ ಎಸ್ ಎ ನದಾಫ್ ಅವರೊಂದಿಗೆ ಸಂದರ್ಶನ, ಅನಂತರ ಮಾರುಕಟ್ಟೆ ಧಾರಣೆಯನ್ನು ಕೇಳುತ್ತೀರಿ. ಕೇಳಿ ಮೊದಲಿಗೆ ಕಾಫಿ ಬೆಳೆಯಲ್ಲಿ ಆಮ್ಲೀಯತೆ ಸಮಸ್ಯೆ ಮತ್ತು ಸುಣ್ಣ ಬಳಕೆ ಕುರಿತು ಡಾಕ್ಟರ್ ಎಸ್ ಎ ನದಾಫ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಾಫಿ ಬೆಳೆಯಲ್ಲಿ ಮಣ್ಣಿನ ಆಮ್ಲೀಯತೆ ಮತ್ತು ನಿರ್ವಹಣೆ, ಈ ಕುರಿತು ಚೆಟ್ಟಳಿಯ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ ಎಸ್ ಎ ನದಾಫ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಮಣ್ಣಿನ ಆಮ್ಲೀಯತೆ ಮತ್ತು ಅದರ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಚಟ್ಟಳ್ಳಿಯಲ್ಲಿರುವಂತಹ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ಮಣ್ಣು ವಿಜ್ಞಾನಿಗಳಾದಂಥ ಡಾಕ್ಟರ್ ಎಸ್ ಎ ನದಾಫ್ ಅವರು. ನಮಸ್ಕಾರ ಡಾಕ್ಟರ್ ನದಾಫ್ ಅವರು. ನಮಸ್ಕಾರ. ಎಲ್ಲ ನಮ್ಮ ಕಾಫಿ ಬೆಳೆಗಾರರಿಗೂ ಸಹ ನಮಸ್ಕಾರಗಳು. ಈ ಕಾಫಿ ತೋಟಗಳಲ್ಲಿ ಮಣ್ಣಿನ ಆಮ್ಲೀಯತೆ ಅಂದ್ರೇನು, ಈ ಮಣ್ಣಿನ ಆಮ್ಲೀಯತೆ ಹೇಗೆ ಉಂಟಾಗುತ್ತೆ ಅಂತೀರಿ? ಸರ್, ಸಾಮಾನ್ಯವಾಗಿ ಕಾಫಿ ಬೆಳೆಯು ದಕ್ಷಿಣ ಭಾರತದ ಪಶ್ಚಿಮ ಘಟ್ಟದ ತೊರಗಿನಲ್ಲಿ ಬೆಳೀತಕ್ಕಂಥ ಪ್ರಮುಖ ವಾಣಿಜ್ಯ ಬೆಳೆ. ಈ ಪ್ರದೇಶದಲ್ಲಿ ಸಾಮಾನ್ಯವಾಗಿ ನಾವು ನೋಡೋದಾದರೆ ಹೆಚ್ಚು ಮಳೆ ಬೀಳುವ ಪ್ರದೇಶವಾಗಿರುವುದರಿಂದ ಧನಾತ್ಮಕ ಕ್ಯಾಟಯಾನ್ಸ್ಗಳನ್ನು ತಿಳಿತೀವಿ ಅಂದರೆ ಕ್ಯಾಲ್ಸಿಯಂ ಇರ್ಬೋದು, ಮ್ಯಾಗ್ನೀಷಿಯಂ ಇರ್ಬೋದು, ಸೋಡಿಯಂ ಇರ್ಬೋದು, ಈ ಥರ ಕ್ಯಾಟಯಾನ್ಸ್ಗಳು ಈ ಮಣ್ಣಿನ ನೀರಿನ ಜೊತೆ ಸೋರಿಕೆಯಾಗಿ ಒಂದು ಅಸಿಡಿಟಿ ಫಾರ್ಮಿಂಗ್ ಆಮ್ಲೀಯತೆಯ ಪರಿಣಾಮ ಬೀರುತ್ತೆ. ಹೀಗಾಗಿ ಈ ಕಾಫಿ ಬೆಳೆಯಲ್ಲಿ ಆಮ್ಲೀಯ ಮಣ್ಣಾಗಿ ಉಂಟಾಗುತ್ತೆ ಸರ್. ಎರಡನೇದಾಗಿ, ನಾವು ಸಾಮಾನ್ಯವಾಗಿ ಈ ಪ್ರದೇಶದಲ್ಲಿ ಕಾಫಿಯನ್ನು ಬೆಳೆಯೋದ್ರಿಂದ, ಇದು ವಾಣಿಜ್ಯ ಬೆಳೆಯಾಗಿರೋದ್ರಿಂದ ಹೆಚ್ಚು ಹೆಚ್ಚಾಗಿ ನಾವು ಗೊಬ್ಬರಗಳನ್ನು ಯೂಸ್ ಮಾಡ್ತಿರ್ತೀವಿ. ಈ ಹೆಚ್ಚು ಅಸಿಡ್ ಫಾರ್ಮಿಂಗ್ ಫರ್ಟಿಲೈಸರ್ಗಳನ್ನು ಯೂಸ್ ಮಾಡೋದರಿಂದ ಮಣ್ಣಿನಲ್ಲಿ ಹುಳಿಯಾಗತಕ್ಕಂಥ ಸಂಭವ ಹೆಚ್ಚಾಗಿರುತ್ತೆ. ಅದೇ ರೀತಿ ಈ ಒಂದು ಪ್ರದೇಶದಲ್ಲಿ ಐರನ್, ಅಲ್ಯೂಮಿನಿಯಂ ಹಾಗೂ ಮ್ಯಾಂಗನೀಸ್ನಂಥ ಅಯಾನ್ಸ್ಗಳೇನಿರ್ತವೆ ಇವು ಜಾಸ್ತಿ ಪ್ರಮಾಣದಲ್ಲಿರೋದ್ರಿಂದ ಸಹ ಈ ಹುಳಿಯಾಗತಕ್ಕಂಥ ಮಣ್ಣು ಆಗತ್ತೆ. ಇದರ ಜೊತೆಗೆ ಈ ಮಣ್ಣುಗಳಲ್ಲಿ ಸಾಮಾನ್ಯವಾಗಿ ಸಾವಯವ ಪ್ರಮಾಣ ಜಾಸ್ತಿ ಇರುತ್ತೆ. ಸಾವಯವ ಪ್ರಮಾಣ ಜಾಸ್ತಿ ಇರೋದ್ರಿಂದ ಡಿಕಾಂಪೋಸಿಷನ್ ಸಹ ಆಗ್ತಾ ಇರತ್ತೆ. ಡಿಕಾಂಪೋಸಿಷನ್ ಆಗ್ತಾ ಇರುವಾಗ ಈ ಹ್ಯೂಮಿಕ್ ಆಸಿಡ್ ಅಂತ ಹೇಳ್ತೀವಲ್ಲ, ಈ ತರದಂತ ಅಸಿಡ್ ವೀಕ್ ಅಸಿಡ್ಸ್ ಎಲ್ಲ ಫಾರ್ಮ್ ಆಗತ್ತೆ. ಈ ಡಿಕಾಂಪೋಸ್ ಆಗೋ ಟೈಮಲ್ಲಿ ಸಹ ಈ ಆಮ್ಲೀತಿಯ ಸಹ ರಿಲೀಸ್ ಆಗತ್ತೆ. ಕೊನೆಯದಾಗಿ ಏನಂತ ಹೇಳ್ಬೋದ್ರೆ ಪೇರೆಂಟ್ ಮೆಟೀರಿಯಲ್ ಸಹ ಇದಕ್ಕೆ ತುಂಬಾ ಕಾರಣವಾಗತ್ತೆ. ಈ ಪ್ರದೇಶದಲ್ಲಿ ಇರತಕ್ಕಂತ ಪೇರೆಂಟ್ ಮೆಟೀರಿಯಲ್ ಏನ್ ಹೇಳ್ತೀವಿ ಅಂದ್ರೆ ಮಣ್ಣು ಯಾವ ಒಂದು ಪದಾರ್ಥದಿಂದ ಉಂಟಾಗಿರುತ್ತೆ ಅದನ್ನ ನಾವು ಪೇರೆಂಟ್ ಮೆಟೀರಿಯಲ್ ಅಂತ ಕರಿತೀವಿ. ಪೇರೆಂಟ್ ಮೆಟೀರಿಯಲ್ ಪದಾರ್ಥ, ಎಸ್, ಪಿತೃ ಪದಾರ್ಥ. ಪಿತೃ ಪದಾರ್ಥದಿಂದ ರಿಲೀಸ್ ಆಗ್ತಕ್ಕಂತ ಎಲ್ಲ ಅಯಾನ್ಸ್ಗಳು ಇರ್ತವೆ. ಇವು ಎಲ್ಲ ಆಮ್ಲೀಯವನ್ನು ಉಂಟು ಮಾಡ್ತಕ್ಕಂತ ಎಲ್ಲ ಗುಣಗಳು ಹೊಂದಿರುವುದರಿಂದ ಈ ಮಣ್ಣು ಕುಳಿಯಾಗಿರುತ್ತೆ. ಅಂದ್ರೆ ಈಗ ಈ ಆಮ್ಲೀಯತೆಯನ್ನ ಉಂಟು ಮಾಡುವಂತ ಗೊಬ್ಬರಗಳು ಅಂತ ಹೇಳಿರಿ, ಗೊಬ್ಬರಗಳು ಯಾವ್ಯಾವ? ಸಾಮಾನ್ಯವಾಗಿ ಯೂಸ್ ಮಾಡ್ತಕ್ಕಂಥದ್ದು ಯೂರಿಯಾ ಇರ್ಬೋದು, ಡಿಎಪಿ ಇರ್ಬೋದು, ಎಂಒಪಿ ಇರ್ಬೋದು, ಅಮೋನಿಯಂ ಕ್ಲೋರೈಡ್, ಈ ತರದ ಎಲ್ಲ ಹೆಚ್ಚು ಹೆಚ್ಚಾಗಿ ಏನಾದರೂ ಕಂಟಿನ್ಯೂಸ್ ಆಗಿ ಬಳಸ್ತಾ ಹೋದ್ರೆ ಈ ಹುಳಿಯ ಪ್ರಮಾಣ ಮಣ್ಣಿನಲ್ಲಿ ಆಮ್ಲೀಯ ಪ್ರಮಾಣ ಉಂಟಾಗತ್ತೆ. ಇದರಿಂದ ಕಾಫಿಯಲ್ಲಿ ಇದರ ಬೆಳೆಗಳ ಮೇಲೆ ತುಂಬಾ ಪರಿಣಾಮವನ್ನು ಬೀರುತ್ತೆ. ಆದ ಕಾರಣ ಆದಷ್ಟು ಈ ಕಾಫಿ ಮಣ್ಣನ್ನ ಆಮ್ಲೀತಿಯನ್ನು ನಿರ್ವಹಣೆ ಮಾಡೋದು ಅತಿ ಮುಖ್ಯವಾಗಿದೆ. ಅಂದ್ರೆ ತಟಸ್ಥ ರಸಸಾರ ಇರಬೇಕು, ತಟಸ್ಥ ರಸಸಾರ ಇರಬೇಕು. ಆಮ್ಲೀಯತೆ ಅಂದ್ರೆ ರಸಸಾರ ಕಡಿಮೆ ಆಗುತ್ತೆ. ಹೌದು, ಅದು ಮುಖ್ಯವಾಗಿ ಇಲ್ಲಿ ಹೆಚ್ಚು ಮಳೆ ಬೀಳೋದು ಒಂದು ಕಾರಣ ಅಂತೀರಿ. ಸಾಮಾನ್ಯವಾಗಿ ಹೆಚ್ಚು ಮಳೆ ಬೀಳುವುದರಿಂದ ಪ್ರತ್ಯಾಮ್ಲಗಳೆಲ್ಲ ಬಸ್ತು ಹೋಗ್ಬಿಡ್ತವೆ, ಬಸ್ತು ಹೋಗ್ಬಿಡ್ತವೆ, ಬಸ್ತು ಹೋಗೋದ್ರಿಂದ ಈ ಸಮಸ್ಯೆ ಕೊಡಗು ಜಿಲ್ಲೆಯಲ್ಲಿ ಕಾಣಬಹುದು, ಕಾಫಿ ಬೆಳೆಯುವಂತ ಪ್ರದೇಶದಲ್ಲೂ ಕೂಡ ಕಾಣಬಹುದು ಅಂತ ಹೇಳ್ತೀರಿ. ಇನ್ನ ಈ ಮಣ್ಣಿನ ಆಮ್ಲೀಯತೆಯನ್ನ ನಿರ್ಧಾರ ಮಾಡೋದು ಹೇಗೆ, ಇದನ್ನ ಹೇಗೆ ಅಳಿಬಹುದು ಅಂತೀರಿ ಸರ್? ಸಾಮಾನ್ಯವಾಗಿ ಹೇಳುವುದಾದ್ರೆ ಮಣ್ಣಿನ ಆಮ್ಲೀತಿಯನ್ನ ಅಥವಾ ಮಣ್ಣಿನ ಪಿಎಚ್ ಅನ್ನ ಪಿಎಚ್ ಮೀಟರ್ ಆಧಾರದ ಮೇಲೆ ಅಳಿತೀವಿ. ಇದರದ್ದು ವ್ಯಾಪ್ತಿ ಏನಿರುತ್ತೆ ಅಂದ್ರೆ ಇದರ ಸ್ಕೇಲ್ ಅಂತ ಏನ್ ಹೇಳ್ತೀವಿ, 0 to 14 ಸ್ಕೇಲ್ ಅಂತ ಹೇಳ್ತೀವಿ. 0 to 14 ಇದು 6.5 ಕಡಿಮೆ ಇದ್ರೆ ಅದು ಆಮ್ಲೀಯ ಮಣ್ಣು ಅಂತ ಹೇಳ್ತೀವಿ. ಸಾಮಾನ್ಯವಾಗಿ 7.5 to 14 ಇತ್ತಂದ್ರೆ ಅದು ಕ್ಷಾರೀಯ ಮಣ್ಣು ಅಂತ ಹೇಳ್ತೀವಿ. 6.5 to 7.5 ಇದು ತಟಸ್ಥ ಮಣ್ಣು ಅಂತ ಹೇಳ್ತೀವಿ. ಈ ಒಂದು ಪಿ ಎಚ್ ಮೀಟರ್ ಸಹಾಯದಿಂದ ಈ ಮಣ್ಣಿನ ಪಿ ಎಚ್ ಆಧಾರದ ಮೇಲೆ ಅಂದ್ರೆ ಪಿ ಎಚ್ ಅಂತಂದ್ರೆ ಇದರ ಅಮ್ಲೀಯತೆಯನ್ನ ಈ ತಟಸ್ಥ ಆಮ್ಲೀಯ ಮತ್ತು ಕ್ಷಾರ ಮಣ್ಣಾಗಿ ವಿಂಗಡನೆ ಮಾಡ್ತೀವಿ. ಅಂದ್ರೆ 6.5 to 7.5 ಪಿ ಎಚ್ ಇದ್ರೆ ಆ ಮಣ್ಣು ಬೆಳೆ ಬೆಳೆಯೋದಕ್ಕೆ ಒಳ್ಳೇದು ಅಂತ ಒಳ್ಳೇದು ಅಂತ ಹೇಳ್ತೀವಿ ಸರ್. ಬಟ್ ಇದು ಸಾಮಾನ್ಯವಾಗಿ ನಮ್ಮ ಕಾಫಿ ಬೆಳೆಗೆ ತರುವುದಾದ್ರೆ ಕಾಫಿ ಒಂದು ಅಸಿಡ್ ಲವಿಂಗ್ ಪ್ಲಾಂಟ್ ಅಂತ ಹೇಳ್ತೀವಿ. ಆಮ್ಲೀಯತೆಯನ್ನು ಅದು ಪ್ರೀತಿಸುವ ಒಂದು ಬಯಸುವ ಒಂದು ಬೆಳೆಯಾಗಿದೆ. ಈ ಬೆಳೆ ಸಾಮಾನ್ಯವಾಗಿ 6.1 ಹೆಚ್ಚಿರಬೇಕು, ಅಂದ್ರೆ ಜಾಸ್ತಿ ಆಗಬಾರ್ದು. 6.1 to 6.5 ಇದರ ರಸಸಾರ ಇರಬೇಕು. ಈ ಒಂದು ಮಣ್ಣಿನಲ್ಲಿ ತುಂಬಾ ಉತ್ಪಾದನೆಯನ್ನು ನಾವು ಪಡ್ಕೊಳ್ಬಹುದು ಸರ್. ವಿವಿಧ ಕಾರಣಗಳಿಂದ ಈ ಕೊಡಗು ಜಿಲ್ಲೆಯ ಮಣ್ಣಲ್ಲಿ ವಿಶೇಷವಾಗಿ ಕಾಫಿ ತೋಟಗಳಲ್ಲಿ ಮಣ್ಣಿನ ಆಮ್ಲೀಯತೆ ಉಂಟಾಗುತ್ತೆ ಅಂತ ತಾವು ಹೇಳಿದ್ರಿ. ಈ ಆಮ್ಲೀಯತೆ ಅಥವಾ ಅಸಿಡಿಟಿ ಸಮಸ್ಯೆ ಇದೆಯಲ್ಲ, ಇದರಿಂದ ಆಗುವಂತ ದುಷ್ಪರಿಣಾಮಗಳು ಅಥವಾ ಕೆಟ್ಟ ಪರಿಣಾಮಗಳು ಏನೇನು ಅಂತೀರಿ ಸರ್? ಸಾಮಾನ್ಯವಾಗಿ ನಾವು ನೋಡೋದಾದ್ರೆ ಮೊದಲು ಹುಳಿ ಆಗ್ತಕ್ಕಂತ ಮಣ್ಣಾಗಿದ್ರೆ ಇಲ್ಲಿ ಸಿಗತಕ್ಕಂತ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಇರ್ತವೆ, ಅವಶ್ಯಕವಾಗಿ ಬೇಕಾಗಿರ್ತಕ್ಕ ಪೋಷಕಾಂಶಗಳ ಪ್ರಮಾಣ ದೊರಕುವ ಪ್ರಮಾಣ ಗಿಡಗಳಿಗೆ ಕಡಿಮೆ ಆಗ್ತಾ ಹೋಗುತ್ತೆ. ಎರಡನೇದ ಏನಾಗ್ತಾ ಇದೆ ಅಂದ್ರೆ ನಾವು ಹಾಕಿರ್ತಕ್ಕಂತ ಗೊಬ್ಬರದ್ದು ಎಫಿಸಿಯನ್ಸಿ ಸಾಮರ್ಥ್ಯ ಅದ ದಕ್ಷತೆ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. 100 kg ಏನಾದರೂ ಯೂರಿಯಾ ಹಾಕಿದ್ರೆ ಅದರಲ್ಲಿ ಆಲ್ಮೋಸ್ಟ್ ಮಣ್ಣು ಹುಳಿಯಾಗಿದ್ರೆ ಅದರದ್ದು ದಕ್ಷತೆ ಅಂದ್ರೆ ಅದರ ಎಫಿಸಿಯನ್ಸಿ ತುಂಬಾ ಕಡಿಮೆ ಆಗತ್ತೆ. ಮೂರನೇದಾಗಿ ಏನಾಗತ್ತೆ ಅಂದ್ರೆ ಅಲ್ಯೂಮಿನಿಯಂ, ಐರನ್ ಮತ್ತೆ ಈ ಮ್ಯಾಂಗನೀಸ್ ನಂತ ಖನಿಜಾಂಶಗಳು ಏನಿರ್ತವೆ ಇದರದ್ದು ಟಾಕ್ಸಿಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ವಿಷ ಪರಿಣಾಮ ಜಾಸ್ತಿ ಆಗ್ತಾ ಹೋಗುತ್ತೆ. ಅಷ್ಟಲ್ದೇನೆ ಇಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಎಸ್ಪೆಷಲಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿ ಫಂಗಸ್ ಅಂದರೆ ಶಿಲೀಂಧ್ರಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾಕಂದರೆ ಈ ಹುಳಿ ಮಣ್ಣಲ್ಲಿ ಶಿಲೀಂಧ್ರಗಳ ಒಂದು ಕ್ರಿಯೆ ಜಾಸ್ತಿ ಆಗ್ತಾ ಹೋಗುತ್ತೆ, ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಈ ಏನಾಗುತ್ತೆ ಅಂದರೆ ಈ ಥರ ಆದಾಗ ರೂಟ್ ಡಿಸೀಸು ಸಹ ಡೆಫಿನೆಟ್ ಆಗಿ ಸರ್. ಏನಾಗುತ್ತೆ ಅಂದರೆ ಈ ಮಣ್ಣಿನ ಸಸಾರ ಈ ಥರ ಹೆಚ್ಚು ಕಡಿಮೆ ಆದಾಗ ರೂಟ್ ಡಿಸೀಸು ಸಹ ಆಗ್ತಾ ಇರುತ್ತೆ. ಓಹೋ, ಅದು ಸ್ವಲ್ಪ ಗಮನಿಸಬೇಕಾಗತ್ತ ಮುಖ್ಯ ವಿಷಯ. ಅಂದರೆ ಮುಖ್ಯವಾಗಿ ಬಳಸುವಂಥ ಗೊಬ್ಬರವನ್ನು ಈ ಬೆಳೆ ಆಮ್ಲೀಯತೆಯ ಪರಿಸ್ಥಿತಿಯಲ್ಲಿ ಸರಿಯಾಗಿ ಬಳಸ್ಕೊಳ್ಳೋದಕ್ಕಾಗಲ್ಲ, ನಷ್ಟವನ್ನು ಅನುಭವಿಸ್ಬೇಕಾಗುತ್ತೆ. ಡೆಫಿನೆಟ್ ಆಗಿ ಅಷ್ಟೇ ಗೊಬ್ಬರ ಹಾಕಿದರೂ ಅದು ಗಿಡಗಳಿಗೆ ಸಿಗಲ್ಲ, ಸುಮ್ಮನೆ ಮಣ್ಣಲ್ಲಿ ಉಳ್ಕೊಳ್ಳುತ್ತೆ ಇಲ್ಲ ನಷ್ಟ ಆಗಿ ಹೋಗ್ಬಿಡುತ್ತೆ. ಹೌದು ಸರ್. ಆದ್ದರಿಂದ

ಎಷ್ಟು ಪ್ರಮಾಣದಲ್ಲಿ ಬೇಕಾಗತ್ತೆ ಅನ್ನೋದನ್ನು ನಾವು ನಿರ್ಧರಿಸ್ತೀವಿ. ಯಾಕಂದರೆ ನಾವು ಸಾಮಾನ್ಯವಾಗಿ ಕಾಫಿ ಮಂಡಳಿಯಲ್ಲಿ ಏನು ಮಾಡ್ತೀವಿ ಅಂದರೆ ಮಣ್ಣಿನ ಪಿಎಚ್ ಆಧಾರದ ಮೇಲೆ ನಾವು ಈ ಒಂದು ಸುಣ್ಣದ ರೆಕಮೆಂಡೇಶನ್ ಕೊಡ್ತೀವಿ. ಯಾಕಂದರೆ ತುಂಬ ಆಮ್ಲೀಯ ಮಣ್ಣಾಗಿತ್ತಂದರೆ, ಮಣ್ಣು ರಸಸಾರ 4 ಇತ್ತಂದರೆ ಏನು ಮಾಡ್ತೀವಿ ಅಂದರೆ ನಾವು ಸಾಮಾನ್ಯವಾಗಿ 4 ಪಿಎಚ್ ಇದ್ದದಕ್ಕೆ 2 ಟನ್ ಸುಣ್ಣದ ರೆಕಮೆಂಡೇಶನ್ ಅಂದರೆ ಶಿಫಾರಸನ್ನು ಮಾಡ್ತೀವಿ. 4-4.5 ಮಣ್ಣಿನ ರಸಸಾರ ಇದ್ರೆ ನಾವು 2 ಟನ್ನ ಶಿಫಾರಸನ್ನ ಮಾಡ್ತೀವಿ. ಅದೇ ತರನಾಗಿ ಮಣ್ಣಿನ ರಸಸಾರ 4.6-5 ಇತ್ತಂದ್ರೆ 1.5 ಟನ್ನ ಶಿಫಾರಸನ್ನ ಮಾಡ್ತೀವಿ. ಅದೇ 5.1-5.5 ಏನಾದರೂ ನಮ್ಮ ಮಣ್ಣಿನ ರಸಸಾರ ಇದ್ರೆ ಅಲ್ಲಿ 1 ಟನ್ನ ನಾವು ರೆಕಮೆಂಡ್ ಮಾಡ್ತೀವಿ. 5.6-6 ಇದ್ರೆ 1/2 ಟನ್ನ ಶಿಫಾರಸನ್ನ ಮಾಡ್ತೀವಿ. ಅಂದ್ರೆ ತಾವು ತಿಳಿಸಿದಾಗೆ 6.1-6.5 ಹಿತಕರವಾದಂಥ ಒಂದು ಪಿ ಎಚ್ ಕಾಫಿ ಬೆಳೆಗೆ. ಎಸ್ ಸರ್. ಅಂದರೆ ಅದಕ್ಕೆ ಹತ್ತಿರವಾದಂತೆಲ್ಲ ಈ ಸುಣ್ಣದ ಒಂದು ಅವಶ್ಯಕತೆ ಕಡಿಮೆ ಆಗ್ತಾ ಕಡಿಮೆ ಆಗುತ್ತೆ. ಯಾಕಂದರೆ 6.1 ಜಾಸ್ತಿ ಆದರೆ ಆದಷ್ಟು ಈ ಮಣ್ಣಿಗೆ ಯಾವ ಸುಣ್ಣವನ್ನು ಸೇರಿಸಲು ಶಿಫಾರಸನ್ನು ಮಾಡಲ್ಲ ಸರ್. ಆದಷ್ಟು ನಮ್ಮ ಮಣ್ಣನ್ನು ನಾವು ಸಂರಕ್ಷಣೆ ಮಾಡಿಕೊಳ್ಬೇಕಾದ್ರೆ ಕಾಫಿ ಬೆಳೆಯಲ್ಲಿ 6.1-6.5 ಮಣ್ಣಿನ ರಸಸಾರ ಇರಬೇಕು ಅಂತ ಹೇಳ್ತೀವಿ. ಅದಕ್ಕೆ ಯಾವ ಶಿಫಾರಸನ್ನ ಮಾಡಲ್ಲ ಸರ್. ಇನ್ನು ನಾವು ಈ ಸುಣ್ಣ ಅಥವಾ ಡೋಲೋಮೈಟನ್ನ ಕಾಫಿ ಬೆಳೆಗೆ ಯಾವ ಸಮಯದಲ್ಲಿ ಹಾಕಬೇಕಾಗತ್ತೆ ಅಂತೀರಿ ಸರ್? ಸಾಮಾನ್ಯವಾಗಿ ಏನು ಶಿಫಾರಸನ್ನ ಮಾಡ್ತೀವಿ ಅಂದರೆ ಮಣ್ಣು ಪರೀಕ್ಷೆಯನ್ನು ಆದಷ್ಟು ನವೆಂಬರ್ನಿಂದ ಮಾರ್ಚ್ವರೆಗೆ ಇದು ಸೂಕ್ತ ಕಾಲ. ಡೋಲೋಮೈಟನ್ನು ಹಾಕುವುದು ಸೂಕ್ತ ಕಾಲ, ಮಳೆಗಾಲದಲ್ಲಿ ಮಾತ್ರ ಹಾಕಬಾರ್ದು, ಉಳಿದ ಟೈಮಲ್ಲೆಲ್ಲ ಹಾಕಬೇಕಾಗತ್ತೆ. ಅಂದರೆ ಮಳೆಗಾಲದಲ್ಲಿ ಬಿಟ್ಟು ಯಾವ ಟೈಮಲ್ಲಿ ಹಾಕ್ಬೋದು, ಅದಕ್ಕೇನು ರೆಸ್ಟ್ರಿಕ್ಷನ್ ಇಲ್ಲ. ಆದರೆ ಬೆಸ್ಟ್ ಟೈಮ್ ಅಂತೂ ನಾವು ಹೇಳುವುದಾದರೆ ನವೆಂಬರಿಂದ ಮೇವರೆಗೆ ಕಂಪಲ್ಸರಿ ಹಾಕಬೇಕಾಗುತ್ತೆ. ಅಂದರೆ ಆ ಸಂದರ್ಭದಲ್ಲಿ ಮಣ್ಣು ಹೇಗಿರಬೇಕು ಅಂತೀರಿ? ನೀವೇನಾದರೂ ಸುಣ್ಣವನ್ನು ಅಥವಾ ಡೋಲೋಮೈಟನ್ನು ಹಾಕಬೇಕಾದ್ರೆ ನಿಮ್ಮ ಮಣ್ಣಲ್ಲಿ ತೇವಾಂಶ ಕಂಪಲ್ಸರಿ ಇರಬೇಕು. ತೇವಾಂಶ ಇದ್ದಾಗ ಮಾತ್ರ ನೀವು ಈ ಸುಣ್ಣವನ್ನು ಹಾಕಬೇಕಾಗತ್ತೆ. ಯಾಕಂದರೆ ಅಟ್ಲೀಸ್ಟ್ ನಾವೇನು ಹೇಳ್ತೀವಿ ಅಂದರೆ ಈ 60% ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇರಬೇಕು ಮಣ್ಣಲ್ಲಿ. ಆ ಸಮಯದಲ್ಲಿ ನೀವೇನಾದರೂ ಸುಣ್ಣವನ್ನು ಹಾಕಿದರೆ ಈ ಮಣ್ಣಿನ ಜೊತೆ ಈ ಸುಣ್ಣ ರಿಯಾಕ್ಷನ್ ಆಗುತ್ತೆ. ರಿಯಾಕ್ಷನ್ ಆಗಿ ಆಮ್ಲೀಯ ಒಂದು ಆಕ್ಟಿವಿಟಿಯನ್ನು ಕಡಿಮೆ ಮಾಡ್ತಾ ಹೋಗ್ತಕ್ಕಂಥ ಸನ್ನಿವೇಶ ಒದಗಿಸ್ತತೆ. ಯಾಕಂದರೆ ಅದು ರಿಯಾಕ್ಷನ್ ಆಗುತ್ತೆ ಸರ್. ಅಂದರೆ ಅದು ಪುಡಿಪುಡಿ ಆಗಿರ್ಬೇಕಾಗುತ್ತೆ, ಪುಡಿ ಆಗುತ್ತೆ. ಯಾಕಂದರೆ ಇದು ಏನಪ್ಪಂದರೆ ನಾವು ಈ ಸುಣ್ಣವನ್ನು ನಿರ್ಧರಿಸಬೇಕಾಗಬೇಕಾದ್ರೆ ಇದು ಪುಡಿ ಇರಬೇಕು ಸರ್. ಇದು ಅದಕ್ಕೆ ಒಂದಿಷ್ಟು ಪ್ಯಾರಾಮೀಟರ್ಸ್ ಇದಾವೆ. ಏನತ್ತಂದರೆ ಈ ಸುಣ್ಣದ್ದು ಅಂಶ ಏನತ್ತಂದರೆ ಸುಣ್ಣ ರಿಯಾಕ್ಟಿವ್ ಆಗಿರಬೇಕಾದ್ರೆ, ಅದರದ್ದು ಇಫೆಕ್ಟಿವ್ ಬರಬೇಕಾದ್ರೆ ಸುಣ್ಣದ ಒಂದು ಗುಣಮಟ್ಟ ತುಂಬ ಚೆನ್ನಾಗಿರಬೇಕಾಗತ್ತೆ. ಅಂದರೆ 80%ಕ್ಕಿಂತಲೂ ಜಾಸ್ತಿ ಇದರ ನ್ಯೂಟ್ರಲೈಜೇಷನ್ ವ್ಯಾಲ್ಯೂ ಅಂತ ಹೇಳ್ತೀವಿ, ಅದು ಜಾಸ್ತಿ ಇರಬೇಕಾಗತ್ತೆ. ಅದನ್ನು ಕೂಡ ಪರೀಕ್ಷೆ ಮಾಡಿಸ್ಕೋಬೇಕು. ನಾವು ಪರೀಕ್ಷೆ ಮಾಡಲೇಬೇಕು ಸರ್. ಯಾವುದು ಈಗ ಏನಾಗ್ತಾ ಇತ್ತೀಚಿನ ದಿನಗಳಲ್ಲಿ ನಾವು ಕೇಳ್ತಾ ಇರೋದು ರೈತರಿಂದ ಅಂದರೆ, ರೈತರು ಏನು ಹೇಳ್ತಾರೆ, ನಮಗೆ ಸುಣ್ಣ ತರ್ತೀವಿ ಅದು ಆಮ್ಲೀಯತೆ ಜಾಸ್ತಿ ಆಗ್ತಾ ಇಲ್ಲ, ಆಮ್ಲೀಯ ಆಗಿ ಅಷ್ಟೇ ಉಳಿದಿರುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಈ ಮಾರ್ಕೆಟಲ್ಲಿ ಸಹ ಇದರದ್ದು ಕಳಪೆ ಪ್ರಮಾಣದ ಸುಣ್ಣಗಳು ಬರ್ತಾ ಇರ್ತವೆ. ಆದ ಕಾರಣ ಕಳಪೆ ಸುಣ್ಣವನ್ನು ಹಾಕಿದ್ದೇ ಆದರೆ ಅದು ಮಣ್ಣನ್ನು ತಟಸ್ಥವಾಗಿ ಇಡೋದಕ್ಕೆ ಆಗಲ್ಲ, ಅದರ ಇಫೆಕ್ಟಿವ್ ಆಗಲ್ಲ ಮಣ್ಣಲ್ಲಿ. ಆದ ಕಾರಣ ಬೆಳೆಗಾರರು ಏನು ಮಾಡಬೇಕಂದ್ರೆ ಈ ಸುಣ್ಣವನ್ನು ಸಹ ಟೆಸ್ಟ್ ಮಾಡಬೇಕಾಗತ್ತೆ, ಅದರ ಪ್ಯೂರಿಟಿ ಟೆಸ್ಟ್ ಮಾಡಬೇಕಾಗತ್ತೆ. ಪ್ಯೂರಿಟಿ ಟೆಸ್ಟ್ ಅಂದರೆ ಅದರದ್ದು ಸಾಮಾನ್ಯವಾಗಿ 80%ಕ್ಕಿಂತಲೂ ಹೆಚ್ಚಿರಬೇಕು. ನ್ಯೂಟ್ರಲೈಸೇಷನ್ ಏನಂತ ಹೇಳಿ 80%ಕ್ಕಿಂತಲೂ ಹೆಚ್ಚಿರಬೇಕು. ಮತ್ತು ನಾವು ಆ ಪೌಡರ್ನ ಜರಡಿ ಸಹಾಯ ಎಷ್ಟಿರಬೇಕು ಅಂದರೆ 60%ಕ್ಕಿಂತಲೂ ಜಾಸ್ತಿ, 60 ಸೈಜ್ ಅಂತ ಹೇಳ್ತೀವಿ. ಆ ಸೈಜಲ್ಲಿ 80% ಅದು ಪಾಸ್ ಆಗಿ ಕೆಳಗಡೆ ಬರಬೇಕು. ಅಷ್ಟು ಪುಡಿ ಪುಡಿ ಆಗಿರಬೇಕು, ಪುಡಿ ಆಗಿರಬೇಕು, ಸಣ್ಣದಾಗಿರಬೇಕು. ಎಸ್, ಸಣ್ಣದಾಗಿರಬೇಕು. ಅಂದರೆ ಸಣ್ಣದಾಗಿದ್ದಷ್ಟು ಮಣ್ಣಿನ ಜೊತೆ ಚೆನ್ನಾಗಿ ಬೆರೆಯುತ್ತೆ ಇಫೆಕ್ಟಿವ್ನೆಸ್ ಜಾಸ್ತಿ ಆಗುತ್ತೆ, ರಿಯಾಕ್ಷನ್ ಜಾಸ್ತಿ ಆಗುತ್ತೆ, ಹೀಗಾಗಿ ಹುಳಿಯ ಪ್ರಮಾಣ ಕಡಿಮೆ ಆಗುತ್ತೆ. ಅಂದರೆ ಪಿ ಎಚ್ ಇನ್ಕ್ರೀಸ್ ಆಗ್ತಕ್ಕಂಥ ಸನ್ನಿವೇಶ. ಅಂದರೆ ಈ ಕಾಫಿ ಗಿಡಗಳ ಬುಡಕ್ಕೆ ಸ್ವಲ್ಪ ಹೆಚ್ಚೆ ಹಾಕಬೇಕಾಗತ್ತೆ ಸರ್. ಕಾಫಿ ಗಿಡದ ಬುಡಕ್ಕೆ ಹಾಕುವುದಕ್ಕಿಂತಲೂ ಏನು ಮಾಡಬೇಕು ಅಂದರೆ ಸುಮಾರಾಗಿ 1-2 ಫೂಟ್ ಅಂದ್ರೆ ಮೇನ್ ಸ್ಟೆಮ್ ಇಂದ ದೂರದಿಂದ ಎಲ್ಲ ಎಲ್ಲಿವರೆಗೆ ಬೆಳೆ ಕೆನಪಿ ಇರತ್ತೋ ನೆರಳು ಇರತ್ತೋ ಅಲ್ಲಿವರೆಗೆ ಸಹ ನೀವು ತುಂಬಾ ಬ್ರಾಡ್ಕಾಸ್ಟ್ ಮಾಡಬೇಕಾಗತ್ತೆ, ಹರಡಬೇಕಾಗತ್ತೆ, ಸಣ್ಣದಾಗಿ ಎರಚಿ ಹಾಕಬೇಕಾಗತ್ತೆ, ಸುತ್ತಲೂ ಹರಡಬೇಕಾಗತ್ತೆ ಸರ್. ಅಂದ್ರೆ ಅವಾಗ ಮಣ್ಣಲ್ಲಿ ತೇವಾಂಶ ಇದ್ದು ಸ್ವಲ್ಪ ಮಣ್ಣನ್ನು ಕೂಡ ಅದರ ಮೇಲೆ ಕೆದರಬೇಕಾಗತ್ತೆ. ಹೌದು, ಕೆದರಬೇಕಾಗತ್ತೆ. ಕೆದರಿಬಿಟ್ಟು ಅದನ್ನ ಹಾಕಿ ಆ ಒಂದು ಮಣ್ಣನ್ನ ನೀವು ಮುಚ್ಚಬೇಕಾಗತ್ತೆ. ಅದು ಬಹಳ ಮುಖ್ಯ, ಅದು ಮುಖ್ಯ ಸರ್. ಒಂದ್ಸಲ ಮಣ್ಣಿನ ಜೊತೆ ಮಿಕ್ಸ್ ಆಗಿ ಸ್ಟಾರ್ಟ್ ಆತಂದ್ರೆ ಅದು ರಿಯಾಕ್ಷನ್ ಆಗುತ್ತೆ. ರಿಯಾಕ್ಷನ್ ಆಗಿ ನಮ್ಮ ಆಮ್ಲೀಯ ಪ್ರಮಾಣವನ್ನು ಕಡಿಮೆ ಮಾಡ್ತಾ ತಟಸ್ಥವಾಗಿರ್ತಕ್ಕಂಥ ಕಡೆಗೆ ಈ ಮಣ್ಣನ್ನು ತಗೊಳ್ಕೊಂತ ಹೋಗ್ತಕ್ಕಂಥ ಸನ್ನಿವೇಶ ಒದಗುತ್ತೆ ಸರ್. ಅಲ್ಲಿ

ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ನಿಧನ ಸುದ್ದಿ. ಬಲಮುರಿ ಗ್ರಾಮ ನಿವಾಸಿ, ಪ್ರಸ್ತುತ ಮೂರ್ನಾಡಿನಲ್ಲಿ ವಾಸವಿದ್ದ ಕೊಟ್ಟಕೇರಿಯನ ವಸಂತ ವಾಸು ಅವರು ಇಂದು ನಿಧನರಾದರು. 74 ವರ್ಷ ಪ್ರಾಯದ ಕೊಟ್ಟಕೇರಿಯನ ವಸಂತ ವಾಸು ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದ ನಂತರ ಬಲಮುರಿ ಗ್ರಾಮದ ಕುಟುಂಬದ ಸ್ಮಶಾನದಲ್ಲಿ ಜರುಗಲಿದೆ. ವಿರಾಜಪೇಟೆ ಕುಕ್ಲೂರು ಗ್ರಾಮತ್ರ ಪೂಮಾಲೆ ಮಂದ ನಿವಾಸಿ ವಿರಾಜಪೇಟೆ ಇಲಾಖೆಯ ಇಂಜಿನಿಯರ್ ತಾತಂಡ ರೇಣು ಸುಬ್ಬಯ್ಯ ಅವು ಇಂದು ಮರಣಪಟ್ಟಿದ್ದು. 56 ವಯಸ್ಸಿನ ತಾತಂಡ ರೇಣು ಸುಬ್ಬಯ್ಯ ಅಯ್ಯಂಗಡ ಅಕೇರಿ ಕಾರ್ಯ ನಾಳೆ ಪೊಲಕ 11:30 ಗಂಟೆಗೆ ಕುಕ್ಲೂರ್ಲುಳ್ಳ ಒಕ್ಕ ಕ್ಯಾಕೊಳತ ನಡ್ಪ. ಸುಂಟಿಕೊಪ್ಪ ಅಂದಗೋವೆ ಗ್ರಾಮತ್ತರ ಚಿಕ್ಕಂಡ ಉತ್ತಪ್ಪ ಇಂದು ಪೊಲಕ ಮರಣಪಟ್ಟಿದ್ದು. 57 ಬೈತರ ಚಿಕ್ಕಂಡ ಉತ್ತಪ್ಪ ಅಯ್ಯಂಗಡ ಅಕೇರಿ ಕಾರ್ಬಾರ್ ನಾಳೆ ಪೊಲಕ 11:30 ಗಂಟೆಗೆ ಅಂದಗೋವೆಲುಳ್ಳ ಒಕ್ಕ ತರ ಕ್ಯಾಕೊಳತ ನಡ್ಪ ಅಂದು ಒಕ್ಕಕಾರ ಅರಿಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪಿ. ಪ್ರಾಯೋಜಕರು ಭಾರತೀಯ ಸಂಬಾರ ಮಂಡಳಿನ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚಟ್ಟಳ್ಳಿ ಗ್ರಾಮ. ಸುದ್ದಿ ಜಂಪೆ ಓದ್ತಿರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಜಂಪೆನ ವಿವರ. ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜ್ ಅವರ ಉಪಸ್ಥಿತಿಲಿ ಮತ್ತೆ ಕರ್ನಾಟಕ ರಾಜ್ಯ ವಿಕೇಂದ್ರೀಕರಣ ಯೋಜನೆನ ಅಭಿವೃದ್ಧಿ ಸಮಿತಿನ ಉಪಾಧ್ಯಕ್ಷರು ಡಿಆರ್ ಪಾಟೀಲ್ ಅವರ ನಾಯಕತ್ವದಲ್ಲಿ ಜಿಲ್ಲಾ ಪಂಚಾಯತ್ ಸಭಾಬಾಡಿಲಿ ಹತ್ತಿರದ ಸಂಸ್ಥೆಗಳ ಬಲವರ್ಧನೆ ಮತ್ತು ಜನರ ಪಾಲ್ಗೊಳ್ಳುವಿಕೆ ಬಗೆಯಲ್ಲಿ ಇಂದು ಸಭೆ ನಡೆದು ಸಭೆಯಲ್ಲಿ ಮಾತನಾಡಿದ ಮಂತ್ರಿಗ, ಹತ್ತಿರದ ಸಂಸ್ಥೆಗಳನ್ನ ಬಲಪಡಿಸಿ ಅಭಿವೃದ್ಧಿಯತ್ತ ಕೊಂಡೊಯ್ದು ಜನಪ್ರತಿನಿಧಿಗಳ ಒಟ್ಟಿಗೆ ಜನರ ಸಹಭಾಗಿತ್ವ ಆಕೂತ ಅವು ಹೇಳ್ದೋ ಹತ್ತಿರದ ಸಂಸ್ಥೆಗಳ ಅಭಿವೃದ್ಧಿನ ಯೋಜನೆನ ರೂಪಿಸಿ ಅವಶ್ಯ ಸಿದ್ಧತೆ ಮಾಡ್ಕೊಳಕೂತ ಇದರ ಬಗೆಯಲ್ಲಿ ಎಲ್ಲರೊಟ್ಟಿಗೆ ಚರ್ಚಿಸೋಕೂತ ಅವು ಸಲಹೆ ಕೊಟ್ಟು ವಿಕೇಂದ್ರೀಕರಣ ವ್ಯವಸ್ಥೆ ಜಾರಿಲಿ ಕೊಡಗು ಜಿಲ್ಲೆ ಬ್ಯಾರೆ ಜಿಲ್ಲೆಗಳಿಗೆ ಮಾದರಿ ಆಕು, ಹಂಗೆ ಕೊಡಗು ಜಿಲ್ಲೆನ ಬ್ಯಾರೆ ಬ್ಯಾರೆ ಅಭಿವೃದ್ಧಿ ಬಗ್ಗೆಲಿ ಮಾತಾಡ್ದೋ ಹೀ ಒತ್ತುಲಿ ನಗರಸಭೆ ಅಧ್ಯಕ್ಷರು ಪಿ ಕಲಾವತಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡಿದ್ದೋ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಡೆಯಿಂದ ಪರಿಷತ್ತಿನ 112ನೆಯ ಸಂಸ್ಥಾಪನಾ ದಿನಾಚರಣೆ ಮತ್ತೆ ಕೊಡಗು ಜಿಲ್ಲಾ 17ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಲಾಂಛನ ಬಿಡುಗಡೆ ಕಾರ್ಬಾರ್ ನಾಳೆ ಇದೇ ತಿಂಗಳ ಮೇ 5ರಂದು ಹಿಂಬೊತ್ತು 5 ಗಂಟೆಗೆ ಕೊಡಗು ಪತ್ರಿಕಾಭವನದಲ್ಲಿ ನಡೆದಿದೆ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಎಂಪಿ ಕೇಶವ ಕಾಮತ್ ಅವು ಅಧ್ಯಕ್ಷತೆ ವಹಿಸುವೆ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಟಿಪಿ ರಮೇಶ್ ಅವು ಸಮ್ಮೇಳನದ ಲಾಂಛನ ಬಿಡುಗಡೆ ಮಾಡುವೆ. ಆಮೇಲೆ ಸಂಸ್ಥಾಪನಾ ದಿನದ ಬಗೆಯಲ್ಲಿ ಭಾಗಮಂಡಲ ಕಾವೇರಿ ಪದವಿಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರು ಬಿಬಿ ಶಿವಪ್ಪ ಅವು ಉಪನ್ಯಾಸ ಕೊಟ್ಟವೆ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಎಸ್ಐ ಮುನೀರ್ ಅಹಮದ್ ಸೇರಿದಂಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಸೇರುವೆ. ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರು ಎಸ್ಆರ್ ಮೆಹರೋಜ್ ಖಾನ್ ಅವು ಮೇ 5ರಂದು ಅಂದರೆ ನಾಳೆ ಕೊಡಗು ಜಿಲ್ಲಾ ಪ್ರವಾಸ ಕಾರ್ಬಾರ್ ಹಮ್ಮಿಕೊಂಡಳೋ. ಮಾನ್ಯ ಉಪಾಧ್ಯಕ್ಷರು ನಾಳೆ ಹೊತ್ತಾರೆ 10 ಗಂಟೆಗೆ ಮಡಿಕೇರಿ ಹತ್ತಿರದ ಕಾರ್ಯಕ್ರಮದಲ್ಲಿ ಭಾಗವಹಿಸುವೆತ್ತ ಉಪಾಧ್ಯಕ್ಷರ ವಿಶೇಷ ಕರ್ತವ್ಯಾಧಿಕಾರಿ ಎಫ್ಎ ಹಕೀಮಾ ಅವು ತಿಳಿಸಿಯೋಳು. ಕರ್ನಾಟಕ ಅರೆ ಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಕಾಫಿ ಕೃಪಾ ರಾಜಸೀಟ್ ರಸ್ತೆ ಮಡಿಕೇರಿ ಕೊಡಗು ಜಿಲ್ಲೆ ಇವರ ಕೂಡುಕೂಟಂದ ಅರೆಭಾಷೆ ಸಂಸ್ಕೃತಿ ಮತ್ತೆ ಅಭಿವೃದ್ಧಿ ಸಂಘ ಕೆದಮುಳ್ಳೂರು ತೋರಾ ವಿರಾಜಪೇಟೆ ಇವರ ಕೂಡುಕೂಟಂದ ಅರೆಭಾಷೆ ಗಡಿನಾಡ ಉತ್ಸವ 2026 ಇದೇ ತಿಂಗಳ ತಾರೀಕು 13ಕ್ಕೆ ಬುಧವಾರ ಹೊತ್ತಾರೆ 9 ಗಂಟೆಗೆ ಸಮುದಾಯ ಭವನ ತೋರಾ ಇಲ್ಲಿ ನಡೆದಿದೆ. ಸಣ್ಣ ನೀರಾವರಿ ವಿಜ್ಞಾನ ಮತ್ತೆ ತಂತ್ರಜ್ಞಾನ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿಗ ಎನ್ಎಸ್ ಬೋಸರಾಜ್ ಅವು ನಾಳೆ ಮೇ 5ಕ್ಕೆ ಕೊಡಗು ಜಿಲ್ಲಾ ಪ್ರವಾಸ ಕಾರ್ಬಾರ್ ಹಮ್ಮಿಕೊಂಡಳೋ. ಮಂತ್ರಿಗ ನಾಳೆ ಹೊತ್ತಾರೆ 10:30 ಗಂಟೆಗೆ ಜಿಲ್ಲಾ ಪಂಚಾಯತ್ ಸಭಾಬಾಡಿಲಿ ಕೊಡಗು ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸೇರುವೆ. ಹಂಗೆ ಕೊಡಗು ಜಿಲ್ಲಾಡಳಿತ ಕಡೆಯಿಂದ ಆಯೋಜನೆ ಮಾಡಿದ ಬ್ಯಾರೆ ಬ್ಯಾರೆ ಕಾರ್ಬಾರ್ಲಿ ಕೂಡಿಯಾಡುವೆತ್ತ ಮಂತ್ರಿಗಳ ಆಪ್ತ ಕಾರ್ಯದರ್ಶಿ ವೀರಭದ್ರ ಹಂಚಿನಾಳ ಅವು ತಿಳಿಸಿಯೋಳು. ಪೊನ್ನಂಪೇಟೆ ವಿದ್ಯುತ್ ಹಂಚುವ ಉಪಕೇಂದ್ರ

ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿ ಎನ್ರುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಜಿಲ್ಲಾ ಉಸ್ತುವಾರಿ ಸಚಿವಗಳಾದ ಎನ್ ಎಸ್ ಬೋಸರಾಜು ಅಂಡ್ ಹಾಜರಿಲು ಪಿಂಜ, ಕರ್ನಾಟಕ ರಾಜ್ಯ ವಿಕೇಂದ್ರೀಕರಣ ಯೋಜನೆ ಪಿಂಜ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷಗಳಾದ ಡಿ ಆರ್ ಪಾಟೀಲ್ ಎಂಡ ಮುಂದಾಲ್ತನಂತ್, ಸ್ಥಳೀಯ ಸಂಸ್ಥೆಗಳ ಬಲಪಡುತ್ತುವ ಪಿಂಜ ಅದತ್ತು ಜನರ ಕೂಡಿಯಾಡುವ ಮಹತ್ವ ಮೀದ ಅರಿವಿಕೆ ಮಾಡಿಕೊಡುವ ಸಭೆ ಜಿಲ್ಲಾ ಪಂಚಾಯತ್ ಸಭಾಬಾಡಿಯಲ್ಲಿ ಇಂದು ನಡೆದಿತ್ತು. ಸಭೆಯಲ್ಲಿ ತಕ್ಕ ಪರಂದ ಉಸ್ತುವಾರಿ ಸಚಿವಂಗ ಸ್ಥಳೀಯ ಸಂಸ್ಥೆಗಳ ಬಲಪಡುತ್ತಿತ್ತು, ಅಭಿವೃದ್ಧಿಯ ಬಟ್ಟೆಲು ಕೊಂಡ ಪೋಪಕ್ಕ ಜನಪ್ರತಿನಿಧಿಗಳ ಕೂಟಕ್ಕೆ ಜನರ ಸಹಕಾರವು ತುಂಬಾ ಮುಖ್ಯ ಆಯಿತು ಎಂದು ಅರಿಚಿಟ್ಟಿತ್ತು. ಎಲ್ಲರೂ ಕೂಡ ಚರ್ಚೆ ಮಾಡಿದ್ದು ಸ್ಥಳೀಯ ಸಂಸ್ಥೆಯ ಅಭಿವೃದ್ಧಿ ಯೋಜನೆಯ ನೆರೆ ನಡಪನ್ನು ತಯಾರು ಮಾಡುವಂತೆ ಸಲಹೆ ಕೊಡುತ್ತಿತ್ತು. ಕರ್ನಾಟಕ ರಾಜ್ಯ ವಿಕೇಂದ್ರೀಕರಣ ಯೋಜನೆ ಪಿಂಜ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷಂಗ ತಕ್ಕ ಬರೆದಿತ್ತು. ಜನರ ಸಹಕಾರ ಉಂಡೆಂಗಿ ಮಾತ್ರ ಅಭಿವೃದ್ಧಿ ಯೋಜನೆ ಯಶಕಾಂಬಕ್ಕೆ ಕೈವು. ಈ ಸಂಬಂಧ ಅಧಿಕಾರಿಯ ಜನರ ಬೋಡಿಕೆ ಕೊತ್ತನಿಕೆ ಕ್ರಿಯಾ ಯೋಜನೆಯನ್ನು ತಯಾರು ಮಾಡುವಂತೆ ಕರಿಚಿಟ್ಟಿತ್ತು. ಸಮಿತಿಯ